ಇವತ್ತಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬೆಳೆ ಸಮೃದ್ಧಿಗಾಗಿ ಜೇನು ಸಾಕಣೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ದಿನ ಎಲ್ಲ ಬೆಳೆಗಾರರಿಗೆ ಪ್ರಮುಖವಾದ ದಿನ. ಪ್ರಕೃತಿ ನಮಗೆ ನೀಡಿರುವಂತಹ ಒಂದು ಅಮೂಲ್ಯವಾದ ಕೊಡುಗೆಯನ್ನು ನೆನಪಿಸಿಕೊಂಡು ಕೃತಜ್ಞತೆಯನ್ನು ಹೇಳುವಂತಹ ಸಂದರ್ಭ ಅಂತಲೇ ಹೇಳ್ಬೋದು. ವಿಶ್ವ ಜೇನು ಹುಳು ದಿನಾಚರಣೆಯನ್ನು ಇವತ್ತು ವಿಶ್ವದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಜೇನು ಹುಳುಗಳ ಒಂದು ಸಾಂಘಿಕ ಜೀವನ, ಅವು ಬೆಳೆ ಉತ್ಪಾದನೆಗೆ ಪರೋಕ್ಷವಾಗಿ ನೀಡುವಂತಹ ಒಂದು ಸಹಾಯ, ಇದನ್ನು ಸ್ಮರಿಸಬೇಕು ಅನ್ನೋ ದೃಷ್ಟಿಯಿಂದ ವಿಶ್ವ ಜೇನುಹುಳ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಸಮೀಪ ಯಲಚಹಳ್ಳಿಯಲ್ಲಿರುವಂತಹ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಕೀಟಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರು. ರಾಮೇಗೌಡ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹಾಗೆಯೇ ವಿಶ್ವ ಜೇನುಹುಳ ದಿನಾಚರಣೆಯ ಸಂದರ್ಭದಲ್ಲಿ ಶುಭಾಶಯಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ತಮಗೂ ಸಹ ಜೇನು ದಿನಾಚರಣೆಯ ಶುಭಾಶಯಗಳು, ಎಲ್ಲ ಕೆಳಗರಿಗೂ ಕೂಡ ವಿಶ್ವ ಜೇನು ದಿನಾಚರಣೆಯ ಶುಭಾಶಯಗಳು. ಹೇಳಿ, ಈ ಒಂದು ವಿಶ್ವ ಜೇನುಹುಳ ದಿನಾಚರಣೆಯ ಒಂದು ಆರಂಭ ಹೇಗಾಯಿತು, ಇದಕ್ಕೆ ಏನು ಇತಿಹಾಸ ಇದೆ? ವಿಶ್ವ ಜೇನು ದಿನಾಚರಣೆ ಅಂತಂದರೆ ಇದು ಮೂಲತಃ ಸ್ಲೊವೇನಿಯಾ ದೇಶದಿಂದ ಬಂದಂಥ ಒಂದು ಪ್ರಸ್ತಾಪ. 2016 ಇಸ್ವಿನಲ್ಲಿ ವಿಶ್ವ ಕೃಷಿ ಮತ್ತು ಆಹಾರ ಸಂಸ್ಥೆ ಏನಿದೆ, ನಮ್ಮ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆದಂಥ ಈ ಸಂಸ್ಥೆಯ ಒಂದು ಪ್ರಾದೇಶಿಕ ಕಾರ್ಯಾಗಾರ, ಯುರೋಪ್ನ ಪ್ರಾದೇಶಿಕ ಕಾರ್ಯಾಗಾರದಲ್ಲಿ ಈ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. 20 ದಿನಾಂಕದಂದು ನಾವು ವಿಶ್ವ ಜೇನು ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ ಈ ಒಂದು ಪ್ರಸ್ತಾವನೆಯನ್ನು ಈ ಅಂತಾರಾಷ್ಟ್ರೀಯ ಸಂಘಟನೆಯಾದ ಜೇನು ಕೃಷಿಕರ ಸಂಘಟನೆಯಾದ ಎಪಿಮಾಂಡಿಯಾ ಅನ್ನುವಂಥ ಒಂದು ಸಂಘಟನೆ ಕೂಡ ಇದನ್ನು ಹೌದು ಈ ರೀತಿ ಮಾಡೋದು ಭಾಳ ಉತ್ತಮ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅದನ್ನು ವಿಶ್ವ ಕೃಷಿ ಮತ್ತು ಆಹಾರ ಸಂಸ್ಥೆಯು ತನ್ನ 40th ಅಧಿವೇಶನದಲ್ಲಿ 2016 ಅಂಗೀಕರಿಸ್ತದೆ. ತದನಂತರ ನಮ್ಮ ವಿಶ್ವಸಂಸ್ಥೆಯು ಕೂಡ 2017 ಅದನ್ನು ಮಾನ್ಯ ಮಾಡಿ 2018 May 20 ನಾವು ಪ್ರತಿ ವರ್ಷ ಈ ವಿಶ್ವ ಜೇನು ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ವಿಶ್ವ ಜೇನು ದಿನಾಚರಣೆ May 20 ದಿನಾಂಕಕ್ಕೆ ಯಾಕೆ ಬಂತು ಅಂತಂದರೆ, ಅವತ್ತು ಈ ಸ್ಲೊವೇನಿಯಾ ದೇಶದಲ್ಲಿರುವಂಥ ಬ್ರೆಜಿಲಿಕಾ ಅನ್ನೋ ಒಂದು ಗ್ರಾಮದ ಒಬ್ಬ ಜೇನು ಕೃಷಿಕ ಅವರ ಹುಟ್ಟಿದ ದಿನ. ಆ ಒಂದು ಕಾರಣಕ್ಕೋಸ್ಕರ ನಾವು May 20 ಗುರುತು ಮಾಡಿಕೊಂಡಿದ್ದೀವಿ. ಅಂದರೆ ಈಗ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಸಹ ಈ ಒಂದು ಪ್ರಸ್ತಾಪವನ್ನು ಅಂಗೀಕರಿಸಿದೆ. ಹಾಗಾಗಿ ಇವತ್ತಿನ ದಿನ ನಾವು ಜೇನು ಹುಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೇಗೆ ಅಂತಂದರೆ, ನಮ್ಮ ಇವತ್ತಿನ ಆಹಾರದ ಭದ್ರತೆ ಮತ್ತು ಕೃಷಿಯ ಅಭಿವೃದ್ಧಿ ಏಳಿಗೆ ಎಲ್ಲ ಮತ್ತು ಅದರ ಬುನಾದಿನೇ ನಮಗೆ ಜೇನು ಅಥವಾ ಪರಾಗಸ್ಪರ್ಶಕಗಳು, ಇವಿದ್ರಷ್ಟೇ ನಮಗೆ ಕೃಷಿ ಮತ್ತು ಆಹಾರ ಭದ್ರತೆ ನಮಗಿರುತ್ತೆ. ಹಾಗಾಗಿ ಅವೆರಡು ಜೊತ್ತಿನಲ್ಲೇ ಹೋಗುವಂಥದ್ದು, ಜೇನು ಅಥವಾ ಪರಾಗಸ್ಪರ್ಶಕಗಳು ಮತ್ತು ಕೃಷಿ ಮತ್ತು ನಮ್ಮ ಆಹಾರ ಇವೆಲ್ಲ ಒಂದೇ ಇದರಲ್ಲಿ ಹೋಗುವಂಥವು. ಒಂದು ಕೊಂಡಿ ಕಳಚಿದ್ರೂ ಕೂಡ ಇದರಲ್ಲಿ ಭಾಳ ಬುಡಮೇಲಾಗುವಂಥ ಪರಿಸ್ಥಿತಿ ಎದುರಿಸಬೇಕಾಗ್ತದೆ. ಅಂದರೆ ಒಂದು ಆಹಾರದ ಸರಪಳಿಯಲ್ಲಿ ಇವುಗಳ ಪಾತ್ರ ಭಾಳ ಮಹತ್ವದಂಥ ಪಾತ್ರ ಇದೆ. ಪರಾಗಸ್ಪರ್ಶಕಗಳು ಅಂತ ನೀವು ಹೇಳಿದಾಗ ಬೇರೆ ಬೇರೆ ಪರಾಗಸ್ಪರ್ಶಕಗಳು, ನೊಣಗಳಿದೆ, ಬೇರೆ ಕೀಟಗಳು ಇದೆ, ಆದರೆ ಯಾಕೆ ಜೇನಿಗೆ ಇಷ್ಟೊಂದು ಮಹತ್ವ? ಈ ಪರಾಗಸ್ಪರ್ಶಕಗಳು ಅಂದರೆ ನಾವು ಈವನ್ ಗಾಳಿ ನೀರು ಸಹ ಒಂದು ಪ್ರಮುಖವಾದಂಥ ಪರಾಗಸ್ಪರ್ಶಕ ಮಾಡುವಂಥ ಒಂದು ವ್ಯವಸ್ಥೆ. ಅದರಲ್ಲಿ ಹಲವಾರು ಕೀಟಗಳಿದ್ದಾವೆ. ಕೀಟಗಳು ಭಾಳಷ್ಟು ಸಲ ಪರಾಗಸ್ಪರ್ಶ ಮಾಡಲಿಕ್ಕೆ ಪರಾಗ ತಿನ್ನಲಿಕ್ಕಾದರೂ ಹೋಗ್ಬೋದು, ಮಕರಂದ ಹಿರ್ಲಿಕ್ಕಾದರೂ ಹೋಗ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಆ ಹುಳಗಳಲ್ಲಿರುವಂಥ ಇನ್ನೊಂದು ಹುಳ ತಿನ್ನಲಿಕ್ಕೆ ಒಂದು ಪ್ರಿಡೇಟ್ರಿ ಇನ್ಸೆಕ್ಟ್ ಅಥವಾ ಸ್ಪೈಡರ್ ಕೂಡ ಹೋಗ್ಬೋದು. ಬಟ್ ಅವಕ್ಕೆ ಗೊತ್ತಿಲ್ಲದೆ ಅವು ಪರಾಗಸ್ಪರ್ಶ ಮಾಡ್ತವೆ. ಬಟ್ ಜೇನು ಹುಳುಗಳಿಗೆ ಒಂದು ವಿಶಿಷ್ಟವಾದಂಥ ಸ್ಥಾನ ಏನಕ್ಕೆ ಈ ಎಲ್ಲ ಪರಾಗಸ್ಪರ್ಶಕಗಳಲ್ಲಿ ಅಂತಂದರೆ, ಪ್ರಮುಖವಾಗಿ ಈ ಜೇನು ಹುಳುಗಳು ಒಂದು ಸಂಘ ಜೀವಿಗಳು. ಆ್ಯಕ್ಚುಲಿ ನಮ್ಮ ಸಮಾಜದ ಏಳಿಗೆಗೆ ಅದೊಂದು ಭದ್ರ ಬುಡ, ಒಂದು ಸಾಂಘಿಕ ಜೀವನ ಇರುತ್ತೆ. ಮತ್ತು ಅವು ಯಾವಾಗಲೂ ಈ ವರ್ಷದ ಧ್ಯೇಯವಾಕ್ಯನೂ ಕೂಡ ಅದರ ಅವುಗಳ ಸಾಂಘಿಕ ಜೀವನದ ಮೇಲೇ ಇದೆ. ಯಾವಾಗಲೂ ತೊಡಗಿಸ್ಕೊಂಡಿರೋಣ, ಏನಾದರೂ ಕೆಲಸ ಮಾಡ್ತಾ ಇರೋಣ. ಮತ್ತು ಈ ಪರಾಗಸ್ಪರ್ಶಕಗಳು ಮತ್ತು ಜೇನು ಪರಾಗಸ್ಪರ್ಶಕಗಳ ವೈವಿಧ್ಯತೆ ಮತ್ತು ಜೇನು ಕೃಷಿಯ ವೈವಿಧ್ಯತೆಯನ್ನು